ಹಾಗಾಗಿ ಈ ನೀವು ಸಹಿತ ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದೀವಿ ಸರ್, ನಾನು ನಾಲ್ಕು ಪೆಟ್ಟಿಗೆ ಇಟ್ಕೊಂಡಿದ್ದೀವಿ. ಅದು ತನ್ನದೇ ಆದ ತನ್ನ ಕ್ರಿಯೆ ತಾನು ಮಾಡ್ತಾ ಇರ್ತದೆ, ಅದನ್ನೇನು ಹೋಗಿ ಮೇಯಿಸ್ಬೇಕು ನೋಡ್ಬೇಕು ಅನ್ನಂಗಿಲ್ಲ. ಅವಾಗ ಅವಾಗ ಒಂದು ಸ್ವಲ್ಪ ನೋಡ್ಕೊಂತ ಇದ್ರೆ ಪೆಟ್ಟಿಗೆ ತಳಮಣಿ ಅಂತ ಇರುತ್ತೆ, ಆ ತಳಮಣಿ ಕ್ಲೀನ್ ಮಾಡ್ಕೊಂಡು ಸಣ್ಣ ಪುಟ್ಟ ಏನೋ ಒಂದು ಸ್ವಲ್ಪ ಇರುತ್ತೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ತನ್ನದೇ ಆದ ಕೆಲಸ ತಾನು ಮಾಡ್ತಾ ಇರುತ್ತೆ ಸರ್. ಬಟ್ ಅದರಲ್ಲಿ ಸಾಕಷ್ಟು ಖುಷಿ ಕಂಡದ್ದು ಏನಂದ್ರೆ, ನಮ್ಮ ಯಾರೋ ಆತ್ಮೀಯರ ಸ್ನೇಹಿತರು ಬಂದ್ರು ಮೊನ್ನೆ ಕಮಲಾಪುರದಿಂದ, ಹೊಸಪೇಟೆ ಆಕಾಶವಾಣಿ ಕೇಳುಗರು ಅವರು ಕೂಡ, ಅವರು ನಮ್ಮ ತೋಟಕ್ಕೆ ಬಂದಿದ್ರು. ಏನು ಎಲ್ಲರೂ ಏನಂದ್ರೆ ಜ್ಯೂಸ್ ಕುಡಿಯೋಣ ಅದು ಕುಡಿಯೋಣ ಇದು ಕುಡಿಯೋಣ ಅಂದ್ರೆ, ನಾನಂದೆ ಯಾವುದೂ ಬೇಡ ಜೇನುತುಪ್ಪ ತಿನ್ನೋಣಂದೆ. ಅಂದ್ರೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದನ್ನು ಕೊಟ್ಟಾಗ ಯಾವುದೇ ಒಂದು ಮಾನವ ಜೀವಿ ಎಷ್ಟು ಖುಷಿ ಪಟ್ಟನಂದ್ರೆ, ಆ ಒಬ್ಬರು ಹಿರಿಯರು ಅಷ್ಟೊಂದು ಖುಷಿ ಪಟ್ರು. ಅಂದ್ರೆ ಪ್ರಕೃತಿ ದತ್ತವಾಗಿ ಬಂದಿರೋ, ನಾನು ಯಾವುದು ದುಡ್ಡನ್ನ ಇದು ಮಾಡಿಲ್ಲ ಏನಿಲ್ಲ, ನಾವೇನು ಅವತ್ತು ಸ್ನೇಹ ಬಳಗ ಖುಷಿ ಪಟ್ಟಿವಲ್ಲ, ಆ ಖುಷಿ ಎಂದೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಈ ಹಾಗಲಕಾಯಿ ಮಾರ್ಕೆಟ್ ಬಗ್ಗೆ ಹೇಳ್ತೀರಿ ನೀವು, ಜಿಲ್ಲೆ ಆಚೆ ಕಳಿಸ್ತೀರಿ ರಾಜ್ಯದ ಆಚೆ ಕಳಿಸ್ತೀರಿ ಅಂತ ಅನ್ನೋಂತ ಮಾತನ್ನು ಹೇಳಿದ್ರಿ. ಹೌದು ಸರ್. ಬೆಲೆ ಹೇಗಿದೆ, ಉತ್ತಮ ಬೆಲೆ ಸರ್? ನಾನು ಅದೇ ಮೊದಲಿನಿಂದ ಹೇಳಿದೆ ನಿಮಗೆ ಮಾತು, ಬೇಸಿಗೆಗಾಲದಲ್ಲಿ ಏನು ಬೆಳೆದ್ರೆ ಮಾರುಕಟ್ಟೆ ಸಿಗುತ್ತೆ ಅದು ಒಂದು ನಮಗೆ ಜ್ಞಾನ ಇರಬೇಕು. ಕಾರುಣಿಯಲ್ಲಿಂದ ನಮ್ಮ ಆಗಸ್ಟ್ ತಿಂಗಳವರೆಗೆ ಅಂದ್ರೆ ನಾಗರ ಪಂಚಮಿಯಲ್ಲಿ ಯಾ ಗ್ರಾಹಕರು ಏನು ಬಳಕೆ ಮಾಡ್ತಾರೆ ಆ ಒಂದು ಜ್ಞಾನ ಇರಬೇಕು. ಅಂದ್ರೆ ಯಾವ ಋತುಗಾಲಕ್ಕೆ ಏನನ್ನ ಬಳಕೆ ಮಾಡಿದ್ರೆ, ಅಂದ್ರೆ ಆಯಾ ಋತುಗಾಲಕ್ಕೆ ಅದನ್ನ ಬಳಕೆ ಮಾಡ್ಬೇಕು ನಾವು. ಈಗ ನೋಡ್ರಿ, ಅದು ಒಂದು ಹಳ್ಳಿ ಮಾತಿದೆ, ಹಾಕಿದ ಬಣಿವೆ ಹಾಕಿದ ಅಗೆವು, ಖಾಲಿ ಆಗ್ಬೇಕಂದ್ರೆ ಕಾರುಣಿಲಿಂದ ಆಗಸ್ಟ್ ತಿಂಗಳದೊಳಗಂತೆ. ಅಂದ್ರೆ ಆಯಾ ಋತುಗಾಲಕ್ಕೆ ಆಯಾ ಒಂದು ಆಹಾರ ಭದ್ರತೆ ಸರಬರಾಜು ಆಗತ್ತಿರುತ್ತೆ. ಅದಕ್ಕೋಸ್ಕರ ಹಾಗಲಕಾಯಿ ಈಗಲಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ಒಳ್ಳೆ ಬೇಡಿಕೆ ಇರತಕ್ಕಂತ ಒಂದು ತರಕಾರಿ ಅದು. ಅದನ್ನ ಕೂಡ ನಾವು ಸಾಕಷ್ಟು ಋತುಗಾಲದಲ್ಲಿ ಯಾವ ಟೈಮ್ ಬೆಳಿಬೇಕು ಅದು ಒಂದು ನಮಗೆ ಮಾಹಿತಿ ಕಲೆ ಹಾಕೊಂಡಿವಿ ಸಾಕಷ್ಟು ಹಿರಿಯ ರೈತರಿಂದ. ಅದು ಒಂದು ನಮಗೆ ಈಗ ಸಾಕಷ್ಟು ಮಾರುಕಟ್ಟೆ ವಿಷಯಕ್ಕೆ ಬಂತಂದ್ರೆ, ಕರ್ನಾಟಕ ತುಂಬ ಇರ್ಬೋದು ಬೇರೆ ರಾಜ್ಯದಕ್ಕೂ ನಾವು ಮಾರಾಟ ಮಾಡುವಂತ ಒಂದು ರೈತ ಬಳಗ ಇದೆ. ಆ ಎಲ್ಲರೂ ಸ್ನೇಹ ಬಳಗ ಸೇರಿ ನಾವು ಸಾಕಷ್ಟು ಕರ್ನಾಟಕದ ತುಂಬ ಹುಬ್ಬಳ್ಳಿ ಇರ್ಬೋದು, ಬಿಜಾಪುರ ಇರ್ಬೋದು, ಬೆಂಗಳೂರು ಕೆ ಆರ್ ಮಾರ್ಕೆಟ್ ಇರ್ಬೋದು, ಅಲ್ಲಿಂದ ಬಾಗಲಕೋಟೆ, ಬಿಜಾಪುರ, ಅಹಮದಾಬಾದು ಸಾಕಷ್ಟು ಕಡೆನೂ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಇವಾಗ ನಾನು 60 ಬಾಕ್ಸ್ ಕಟಿಂಗ್ ಮಾಡಿದ್ದೀನಿ ಅಂತಂದ್ರೆ ಆಲ್ರೆಡಿ ಒಂದು 6-8 ಮಾರ್ಕೆಟಿಂದ ಕಾಲ್ ಬಂದಿದೆ ನನಗೆ, ಯಾವ ಮಾರ್ಕೆಟಿಗೆ ಕಳಿಸ್ಬೇಕು ಎಲ್ಲಿ ಬೇಡಿಕೆ ಇದೆ ಅಂತಂದು ಹಂಗ ನೋಡ್ಕೊಂಡು ಮಾರ್ಕೆಟ್ ಕಳಿಸ್ತೀವಿ ಸರ್. ಯಾಕಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆದಾಗ ಮತ್ತೆ ಆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಕೈ ಕಟ್ಟಿಂಗ್ ಕುಂತು ಬಿಡ್ತೀವಿ, ಮಾಡಿರ್ತಕ್ಕಂಥ ಖರ್ಚು ಕೂಡ ನಮಗೆ ಬರಲ್ಲ. ಮಾರ್ಕೆಟಿಂದ ನಮಗೆ ಮೊದಲು ಮಾಹಿತಿ ತಗೊಂಡು ಆಮೇಲೆ ಇಂತಹ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಯಾಕಂದ್ರೆ 1 ಎಕರೆ 1.5 ಎಕರೆ ಹೀರಿಕಾಯಿ 3 ಎಕರೆ ಹಾಗಲಕಾಯಿ ಬೆಳೆಯೋದಂದ್ರೆ ಸಾಮಾನ್ಯ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ನಾವು. ಹಂಗಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೊಂಡು ಬೆಳೆಯೋದು ಸೂಕ್ತ ಅಂತ ಹೇಳಕ್ ಬಯಸ್ತೇನೆ ಸರ್. ಈಗ ಕಟಾವು ಪ್ರತಿ ವಾರಕ್ಕೊಂದ್ಸಲ ಮಾಡ್ತಾರೆ ವಾರದಲ್ಲಿ? ಇಲ್ಲ ಸರ್, ಹೀರೆಕಾಯಿ ಒಂದಿನ ಬಿಟ್ಟು ಒಂದಿನ ಕಟಿಂಗ್ ಮಾಡ್ತೀವಿ, ಹಾಗಲಕಾಯಿ ಅಥವಾ 4 ದಿನ ಅಥವಾ 5 ದಿನ. ಅದೇ ನಾವು ಕೆ ಆರ್ ಮಾರ್ಕೆಟಿಗೆ ಕಳಿಸ್ಬೇಕಂತಂದ್ರೆ ಅಥವಾ 11 ದಿನ ಇಲ್ಲ 12 ದಿನ ಬಿಡ್ತೀವಿ. ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕದೊಳಗೆ ಏನು ಸ್ಪೆಷಲ್ ಅಂದ್ರೆ ತುಂಬಾ ದಪ್ಪನೂ ಕೇಳಲ್ಲ, ತುಂಬಾ ಬಲ್ತಿದ್ದು ಕೇಳಲ್ಲ, ತುಂಬಾ ಎಳೆದನ್ನು ಕೇಳಲ್ಲ. ಮೀಡಿಯಂ ಗಾತ್ರದಲ್ಲಿರ್ತಕ್ಕಂತ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ಜನ ಗ್ರಾಹಕರನ್ನ ಅದನ್ನ ಬಯಸ್ತಾರೆ. ಅದೇ ನೀವು ಆ ಕಡೆ ಬೆಂಗಳೂರು ಆ ಸೈಡ್ ಹೋಗ್ರಿ, ತುಂಬಾ ಬಲ್ತಿರ್ಬೇಕು, ಇದೇನಪ್ಪ ಒಳಗೆ ಬೀಜ ಹಣ್ಣಾಗೈತೆ ಏನನ್ನ ಲೆಕ್ಕಕ್ಕಿರುತ್ತೆ. ಅಂದ್ರೆ ಆಯಾ ವ್ಯವಸ್ಥೆ ಹೆಂಗಿರುತ್ತೆ ಅಲ್ಲಿ ಅವರಿಗೆ ಅದನ್ನೇ ಜಾಸ್ತಿ ಬಳಕೆ ಮಾಡ್ತಿರ್ತಾರೆ, ಅದನ್ನೇ ತಮ್ಮಂದು ನಾವು ಈ ಉತ್ತರ ಕರ್ನಾಟಕ ಕಡೆ ಮಾರ್ಬೇಕಂದ್ರೆ ಮಾರಕ್ಕಾಗಲ್ಲ. ಇಂಥ ಒಂದು ಬಳಕೆ ಮೇಲೆ ಹೋಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕಕ್ಕೂ ಈ ದಕ್ಷಿಣ ಕರ್ನಾಟಕಕ್ಕೂ ವ್ಯತ್ಯಾಸ ಏನಂತಂದ್ರೆ ಇಷ್ಟೇ, ಅವರು ತುಂಬಾ ಬಲ್ತಿದ್ದನ್ನೇ ಬಳಕೆ ಮಾಡ್ತಾರೆ, ಇವರು ನಮ್ಮ ಈ ಕಡೆ ಜನ ಸ್ವಲ್ಪ ಎಳೆದನ್ನ ಬಯಸ್ತಾರೆ ಇಷ್ಟೇ ಸರ್. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಒಂದಿಷ್ಟು ಸಂಘಟನಾತ್ಮಕವಾಗಿದ್ದಾರೆ. ಹೌದು ಸರ್, ಹೌದು. ಅಂದ್ರೆ ತಮ್ಮ ಜ್ಞಾನವನ್ನ ಬೇರೆ ರೈತರಿಗೂ ಹೇಳ್ತಾರೆ, ಹೌದು, ಬೇರೆಯವರಿಂದಾನು ಜ್ಞಾನವನ್ನು ಹಂಚಿಕೊಳ್ತಾ ಇರ್ತಾರೆ. ಈ ಬಗ್ಗೆ ಹೇಳಿ, ನೀವು ಆ ತರದ ಚಟುವಟಿಕೆಯಲ್ಲಿ ನೀವೇನು ಲಾಭ ಮಾಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿಯ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ, ನೀವು ಮತ್ತೆ ಬೇರೆಯವರಿಗೆ ಹೇಗೆ ಮಾಡಲಾಗ್ತಾ ಇದ್ದೀರಿ? ನಾವು ರೈತ ಒಂದು ಕೊಪ್ಪಳದ ಅಲ್ಲಿ ತುಂಬಾ ಸಾಕಷ್ಟು ರೈತ ಗುಂಪುಗಳಿದ್ದಾವೆ. ಸಾಕಷ್ಟು ನಾವು ಈಗ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಸಾಕಷ್ಟು ರೈತರ ಮಾತುಕತೆ ಇರ್ಬೋದು ಮತ್ತೆ ಬೇರೆ ಬೇರೆ ಗುಂಪುಗಳನ್ನ ಇದಾವೆ. ಅದರಲ್ಲಿ ನಾವು ಒಂದು ಈಗ FAO ಮಾಡ್ಕೊಂಡು FAO ಮೂಲಕ ಸಾಕಷ್ಟು ರೈತರಿಗೆ ಮಾಹಿತಿ ಕೊಡ್ತಾ ಇದ್ವಿ. ಇದೇ ತರ ಸಾಕಷ್ಟು ರೈತ ಗುಂಪುಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮದೇ ಆದ ಕ್ರಿಯೆ ನಡೀತಾ ಇದೆ. ಅವರವರು ಒಬ್ಬರಿಗೊಬ್ರು ಮಾಹಿತಿಯನ್ನ ತಿಳ್ಕೊಂಡು ಒಂದು ಉತ್ತಮ ಕೃಷಿ ಸಾಗ್ತಾ ಇದೆ ಅಂತ ಹೇಳಿಕ ಬಯಸ್ತೀನಿ ಸರ್. ಒಳ್ಳೆಯದು ಸುರೇಶಪ್ಪ, ಸಣ್ಣಪ್ಪ ಚೌಡಕಿ ಅವರೇ, ಇದುವರೆಗೂ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ FPO ಬಗ್ಗೆ ಹೇಳಿದಿರಿ ಮತ್ತು ತರಕಾರಿ ಬೆಳೆಗಳ ಬಗ್ಗೆ ಹೇಳಿದಿರಿ. ಮತ್ತು ಒಬ್ಬ ಸಾಮಾನ್ಯ ರೈತ ಮಾರ್ಕೆಟ್ ಬಗ್ಗೆ ಒಳ್ಳೆ ತಿಳುವಳಿಕೆ ಇರಬೇಕು ಮತ್ತು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿಯ ಬೆಳೆಗಳ ಬೇಡಿಕೆ ಇರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಬೆಳೆಗಳನ್ನು ಬೆಳೆದ್ರೆ ರೈತರು ಆರ್ಥಿಕವಾಗಿ ದುಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಒಂದು ಗೀತೆಯನ್ನು. ವಿಜಯ ನರಸಿಂಹ ಅವರ ಸಂಗೀತ, ವಿಜಯ ಭಾಸ್ಕರ್ ಅವರ ಸಾಹಿತ್ಯ ಇದೆ, ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ, ಜೊತೆಗೆ ಸಂಗಡಿಗರು ಧ್ವನಿಗೂಡಿಸಿದ್ದಾರೆ. ನಮ್ಮ ರೈತ ಬಾಂಧವರು ವರ್ಷಪೂರ್ತಿ ಹೊಲಗದ್ದೆಗಳಲ್ಲಿ ದುಡಿದು ಸಾಕಾಗಿ ಈ ಶ್ರಾವಣ ಮಾಸದಲ್ಲಿ ಒಂದಿಷ್ಟು ನಮ್ಮ ನಾಗಪ್ಪನಿಗೆ, ಅಂದರೆ ರೈತ ಸ್ನೇಹಿ ಅಂತಲೂ ಹೇಳ್ಬೋದು, ಮತ್ತು ಹುತ್ತಗಳಲ್ಲಿ ಅದನ್ನು